ಒಂದಷ್ಟು ವರ್ಷಗಳಿಂದ ನಡೆದುಕೊಂಡು ಬಂದಿರತಕ್ಕಂಥದ್ದು. ಈ ತರಹದ ಎಲ್ಲಾ ಚಟುವಟಿಕೆಗಳು ಕೂಡ ನಮಗೆ ಬರಕ್ಕೂ ಕೂಡ ಕಾರಣ ಆಗ್ತಾ ಇದೆ. ಬಹಳ ಹಿಂದೆ ಒಂದು 50 ವರ್ಷ 30 ವರ್ಷ 20 ವರ್ಷಕ್ಕೆ ಒಮ್ಮೆ ನಾವು ಬರವನ್ನ ನೋಡ್ತಾ ಇದ್ವಿ, ಆದ್ರೆ ಈಗ ಹಾಗಲ್ಲ. ಪ್ರತಿ 10 ವರ್ಷದಲ್ಲಿ 4-5 ಸಾರಿ ನಾವು ಬರವನ್ನ ಎದುರಿಸ್ತಾ ಇದ್ದೇವೆ. ಇದೆಲ್ಲದಕ್ಕೂ ಕೂಡ ಬಹುತೇಕ ಮನುಷ್ಯನ ಚಟುವಟಿಕೆಯೇ ಕಾರಣ ಅನ್ನುವಂಥದ್ದನ್ನ ವಿಜ್ಞಾನಿಗಳು ಗುರುತನ್ನ ಮಾಡಿದ್ದಾರೆ. ಈ ನಿಟ್ಟಿನಲ್ಲಿ ಏನು ನಮ್ಮ ಭೂಮಿ ಬರಡಾಗ್ತಾ ಇದೆಯೋ, ಬರವನ್ನ ಎದುರಿಸ್ತಾ ಇದೆಯೋ, ಇದರ ವಿರುದ್ಧ ನಾವು ಹೋರಾಟವನ್ನ ಮಾಡಬೇಕು. ಹೋರಾಟೋಪಾದಿಯಲ್ಲಿ ಮಾಡಿದಾಗ ಮಾತ್ರ ಇದನ್ನ ನಾವು ಕಡಿಮೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ ಅಂತಂದ್ರೆ ಮುಂದಿನ ದಿವಸದಲ್ಲಿ ಪೂರ್ಣ ಇಡೀ ಭೂಮಿ ಬರಡಾದ್ರೆ ನಮ್ಮ ಬದುಕು ಬಹಳ ದುಸ್ತರ ಆಗುತ್ತೆ. ಈ ನಿಟ್ಟಿನಲ್ಲಿ ಈ ವಿಶ್ವ ಬರಡು ಮತ್ತು ಬರದ ವಿರುದ್ಧದ ಹೋರಾಟದ ದಿವಸ ಅಂತ ಅಂದ್ರೆ ಏನು, ಯಾವಾಗಿನಿಂದ ಆಚರಣೆಯನ್ನ ಮಾಡಲಾಗ್ತಾ ಇದೆ, ಯಾಕೆ ಆಚರಣೆಯನ್ನ ಮಾಡಲಾಗ್ತಾ ಇದೆ, ಈ ಬರಡಾಗೋದ್ರಿಂದ ಏನೆಲ್ಲ ಸಮಸ್ಯೆಯನ್ನ ನಾವು ಅನುಭವಿಸ್ತಾ ಇದ್ದೇವೆ ಅನ್ನುವಂತ ವಿಚಾರಗಳನ್ನ ಇವತ್ತು ಪ್ರಸ್ತಾಪವನ್ನ ಮಾಡ್ತೇವೆ. ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಡ್ಲಿಕ್ಕಾಗಿ ಇವತ್ತು ನಮ್ಮೊಂದಿಗೆ ಇದ್ದಾರೆ ಹಾಸನದ ಕಾರ್ಯಕೆರೆ ಸಮೀಪ ಇರುವಂತಹ ಕೃಷಿ ಮಹಾವಿದ್ಯಾಲಯದ ಪ್ರಾಧ್ಯಾಪಕರಾದ ಡಾಕ್ಟರ್ ಎಸ್ ಚನ್ನಕೇಶವ ಅವರು ನಮ್ಮೊಂದಿಗೆ ಇದ್ದಾರೆ. ಚನ್ನಕೇಶವ ಅವರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಮಧುಸೂದನ್ ಅವರೇ. ವಿಶ್ವ ಬರಡು ಮತ್ತು ಬರದ ವಿರುದ್ಧದ ಹೋರಾಟ ದಿವಸವನ್ನ ನಾವು ಇವತ್ತು ಆಚರಣೆಯನ್ನ ಮಾಡ್ತಾ ಇದ್ದೇವೆ. ಜೂನ್ ತಿಂಗಳ ಪ್ರತಿ 17ನೇ ತಾರೀಕನ್ನ ಈ ದಿವಸವನ್ನಾಗಿ ನಾವು ಆಚರಣೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು. ಏನು ವಿಶ್ವ ಬರಡು ಮತ್ತು ಬರದ ವಿರುದ್ಧದ ಹೋರಾಟದ ದಿವಸ ಅಂತ ಅಂದ್ರೆ? ಬಹಳ ಒಳ್ಳೆಯ ಒಂದು ಕಾರ್ಯಕ್ರಮ ಇದು. ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ನೋಡಿ, ಈಗ ನಾವು ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಬರಡು ಆಗ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೇವೆ. ಇಡೀ ಪ್ರಪಂಚದಲ್ಲಿ ನಾವು ಈಗ ಒಂದು ಮನುಷ್ಯ ವಿನಾಶದ ಅಂಚಿನಲ್ಲಿ ಇವತ್ತು ಹೋಗ್ತಾ ಇದ್ದಾನೆ ಅನ್ನೋದಕ್ಕೆ ಬಹಳ ಪ್ರತ್ಯಕ್ಷ ಸಾಕ್ಷಿಯನ್ನ ಇವತ್ತು ನಾವು ನೋಡ್ತಾ ಇದ್ದೀವಿ ನಮ್ಮ ಕಣ್ಮುಂದೆನೆ. ಏಕೆಂದ್ರೆ ಇದು ಮನುಕುಲದ ಒಂದು ಅವನತಿಗೆ ಕಾರಣ ಆಗ್ತಿದೆ ಅಂತಕ್ಕಂಥದ್ದನ್ನ ನಾವು ಸ್ಪಷ್ಟವಾದ ಒಂದು ಸಂದೇಶವನ್ನ ನಾವು ಈಗ ಮನವರಿಕೆಯನ್ನು ಮಾಡಿಕೊಡ್ಬೋದು ಅಂತಕ್ಕಂಥದ್ದು. ಭೂಮಿ ಮೇಲೆ ಇರ್ತಕ್ಕಂತ ಪ್ರತಿಯೊಬ್ಬ ಮನುಷ್ಯನು ಕೂಡ ಇವತ್ತಿನಿಂದಲೇ ಎಚ್ಚೆತ್ತುಕೊಂಡು ಈ ನಮ್ಮ ಪರಿಸರದ ಉಳಿವಿಗಾಗಿ ಒಂದು ಹೋರಾಟವನ್ನೇ ಮಾಡ್ತಕ್ಕಂತ ಒಂದು ಪರಿಸ್ಥಿತಿ ಇವತ್ತು ನಿರ್ಮಾಣವಾಗಿದೆ ಅಂತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಬರಡು ಆಗ್ತಕ್ಕಂಥದ್ದು ಭೂಮಿ ಮತ್ತೆ ಬರ ಅಂತಕ್ಕಂತ ಒಂದು ವಿಚಾರವಾಗಿ ಏನೋ ನಾವು ಯುನೈಟೆಡ್ ನೇಷನ್ ಅಂತ ಹೇಳ್ತೇವೆ, ವಿಶ್ವಸಂಸ್ಥೆ ಒಂದು ನಿರ್ಧಾರವನ್ನು ಕೈಗೊಳ್ತು 1994ರಲ್ಲಿ. ಏನು ಅಂತ ಅಂದ್ರೆ, ನಾವು ಇದೇ ರೀತಿ ನಾವು ಮುಂದುವರೆದ್ರೆ ಗಿಡ ಮರಗಳನ್ನ ನಾಶ ಮಾಡಿ ಈ ಕಾಡನ್ನ ಕಡಿದು ಸರ್ವನಾಶ ಮಾಡಿ ಇವತ್ತೇನೋ ಇವತ್ತು ಕೈಗಾರೀಕರಣ ಆಗ್ತಕ್ಕಂಥದ್ದಾಗಿರ್ಬೋದು, ಏನು ಇದೆಲ್ಲ ಆಗೋದ್ರಿಂದ ಮನುಕುಲನು ಕೂಡ ಉಳಿಯೋದು ಕಷ್ಟ ಸಾಧ್ಯ ಮುಂದಿನ ಪೀಳಿಗೆಯಲ್ಲಿ ಅಂತಕ್ಕಂಥದ್ದು. ಇದನ್ನ ಅವರು ಎಚ್ಚೆತ್ಕೊಂಡು ವಿಶ್ವಸಂಸ್ಥೆಯಲ್ಲಿ ಎಲ್ಲಾ ಒಂದು ಪದಾಧಿಕಾರಿಗಳು, ಎಲ್ಲ ಒಂದು ಮೆಂಬರ್ಸ್, ಎಲ್ಲಾ ದೇಶದ ಮೆಂಬರ್ಗಳನ್ನ ಒಕ್ಕೂಡಿಸಿ ಒಂದು ಒಕ್ಕೂಟದಲ್ಲಿ ಇದೊಂದು ನಿರ್ಣಯವನ್ನು ತಗೊಳ್ತದೆ ವಿಶ್ವಸಂಸ್ಥೆ. ಏನಂದ್ರೆ ಜೂನ್ 17ನೇ ತಾರೀಕು ನಾವು ವಿಶ್ವ ಭೂಮಿ ಬರಡಾಗುವಿಕೆ ಮತ್ತು ಬರದ ಒಂದು ಆಗುವಿಕೆ ಅಂತಕ್ಕಂಥದ್ದ ಒಂದು ಯಾವ ರೀತಿ ನಿರ್ವಹಣೆ ಮಾಡಬೇಕು ಅಂತಕ್ಕಂಥ ಒಂದು ದಿನವನ್ನು ನಾವು ಆಚರಣೆ ಮಾಡಬೇಕು ಅಂತ, ವರ್ಲ್ಡ್ ಡೇ ಟು ಕಂಬ್ಯಾಟ್ ಡೆಸರ್ಟಿಫಿಕೇಶನ್ ಅಂಡ್ ಡ್ರಾಟ್ ಅಂತೇಳಿ. ಅಂದ್ರೆ ಈ ಬರವನ್ನ ಮತ್ತು ಬರಡಾಗುವಿಕೆಯನ್ನ ನಾವು ಕಡಿಮೆಗೊಳಿಸಬೇಕು ಅಂತಕ್ಕಂಥದ್ದು. ಇದು ಬಹಳ ಮುಖ್ಯವಾದ ಸಂದೇಶ ಇದು. ಈಗ ನೋಡಿ, ಇದು ನಾವು ಸಾಕಷ್ಟು ಇವತ್ತು ನೋಡ್ತಾ ಇದೀವಿ, ಪರಿಸರದ ಬದಲಾವಣೆ ಆಗ್ತಕ್ಕಂಥದ್ದು, ಕ್ಲೈಮೇಟ್ ಚೇಂಜ್ ಅಂತ ಹೇಳ್ತೀವಿ. ಇವತ್ತು ಮೊದಲಿರ್ತಕ್ಕಂಥ ಒಂದು ಪರಿಸರ ಇವತ್ತು ಇಲ್ಲ ಅಂತಕ್ಕಂಥದ್ದು, ಕೃಷಿ ಬೆಳೆಗಳ ಮೇಲೆ ಅತ್ಯಧಿಕವಾದ ಒಂದು ಪರಿಣಾಮವನ್ನು ಬೀರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೀವಿ ಅಂತಕ್ಕಂಥದ್ದು. ಏನಾಗಿದೆ ಅಂತಂದ್ರೆ, ಸಾಕಷ್ಟು ಒಂದು ಈ ಗಿಡ ಮರಗಳು ಮತ್ತೆ ಈ ಭೂಮಿ ಬರಡಾಗುವಿಕೆ, ಇದು ಬಹಳ ಅನೇಕ ಕಾರಣಗಳಿದಾವೆ. ಬಹಳ ಮುಖ್ಯವಾಗಿ ಈಗ ಭೂಮಿ ಬರಡಾಗೋದ್ರಿಂದ ಬಹಳ ಮುಖ್ಯ ಕಾರಣ ಅಂದ್ರೆ ಈ ಕಾಡನ್ನು ನಾಶ ಮಾಡತಕ್ಕಂಥದ್ದು. ಅದಕ್ಕೆ ನಾವು ಡೆಸರ್ಟಿಫಿಕೇಶನ್ ಅಂದ್ರೆ ಡಿಫಾರೆಸ್ಟ್ರೇಷನ್ ಅಂತೇಳಿ, ಅಂದ್ರೆ ಈ ಗಿಡ ಮರಗಳನ್ನ ಕಡಿತಕ್ಕಂಥದ್ದು ತುಂಬಾ ಇವತ್ತು ನಾವು ನೋಡ್ತಾ ಇದ್ದೀವಿ ಅಂತ. ಇದರಿಂದ ಮಣ್ಣಿನ ಮೇಲೆ ನೇರವಾಗಿ ಮಣ್ಣಿನ ಒಂದು ಸವಕಳಿ ಆಗಿರ್ಬೋದು, ಮತ್ತೆ ಮಣ್ಣು ಬರಡಾಗುವಿಕೆ ಅಂತಕ್ಕಂಥದ್ದು, ಡೆಸರ್ಟಿಫಿಕೇಶನ್ ಅಂತಕ್ಕಂಥದ್ದು, ಮಣ್ಣು ಏನೋ ಬೆಳೆಲಾರದ ಸ್ಥಿತಿಗೆ ಇವತ್ತು ನಿರ್ಮಾಣವಾಗಿರ್ತಕ್ಕಂಥದ್ದು ಅನೇಕ ಕಾರಣಗಳಿದಾವೆ. ಒಂದಾಗ ಅತಿಯಾದ ಒಂದು ಬೆಳೆ ಬೆಳೀತಕ್ಕಂಥದ್ದು, ಆಮೇಲೆ ಒಂದೇ ಬೆಳೆಯನ್ನು ಮೋನೋಕ್ರಾಪಿಂಗ್, ಒಂದೇ ಬೆಳೆಯನ್ನು ಬೆಳೀತಕ್ಕಂಥದ್ದು ಆಗಿರ್ಬೋದು, ಅಥವಾ ನಾವು ಮಣ್ಣಿನ ಸವಕಳಿ ನಾವು ನೋಡ್ತಾ ಇದ್ದೀವಿ. ನಮ್ಮ ಭಾರತ ದೇಶದಲ್ಲಿ ಪ್ರತಿ ಒಂದು ವರ್ಷದಲ್ಲಿ 5,000 ಟನ್ಗಳಷ್ಟು ಮೇಲ್ಮಣ್ಣು ಇವತ್ತು ಕೊಚ್ಚಣೆ ಆಗ್ತಿದೆ. ಇದು ಯಾರಿಗೂ ಗೊತ್ತಿಲ್ಲ, ಬಹಳಷ್ಟು ಜನಕ್ಕೆ ಇದು ವಿಚಾರ ಗೊತ್ತಿಲ್ಲ. ಇಷ್ಟೋ ಒಂದು 5,000 ಟನ್ಗಳಷ್ಟು ಮಣ್ಣು ಕೊಚ್ಚಣೆ ಆಗೋದ್ರಿಂದ ಎಷ್ಟು ಫಲವತ್ತತೆಯನ್ನು ನಾವು ಕಳ್ಕೊಳ್ತಿದ್ದೀವಿ ಅಂತಕ್ಕಂಥದ್ದು. ನಮ್ಮ ಭಾರತ ದೇಶದಲ್ಲಿ 33% ಅಷ್ಟು ಮಣ್ಣು ಬರಡಾಗಿದೆ ಅಂತಕ್ಕಂಥದ್ದು. ಏನೂ ಬೆಳೆಯಲಾರದ ಸ್ಥಿತಿಗೆ ನಮ್ಮ ಭಾರತ ದೇಶದಲ್ಲಿ ಮಣ್ಣು ಆ ರೀತಿ ಆಗಿದೆ. ದಟ್ ಈಸ್ ಸಾಯಿಲ್ ಡಿಗ್ರಡೇಷನ್ ಅಂತಕ್ಕಂಥದ್ದು, ಸಂಪೂರ್ಣ ನಿರ್ನಮ ಆಗಿಬಿಟ್ಟಿದೆ ಮಣ್ಣು ಅಂತಕ್ಕಂಥ. ಇದಕ್ಕೆಲ್ಲ ಏನ್ ಕಾರಣಪ್ಪ ಅಂದ್ರೆ ನಾವು ಮಾಡತಕ್ಕಂಥ ಅಸಮರ್ಪಕವಾದ ಒಂದು ಮಣ್ಣಿನ ನಿರ್ವಹಣೆ ಅಂತಕ್ಕಂಥದ್ದು. ನಾವು ಮಣ್ಣಿನ ಒಂದು ಫಲವತ್ತತೆ ಕಡೆಗೆ ಯಾರು ಗಮನ ಹರಿಸ್ತಾ ಇಲ್ಲ ಅಂತಕ್ಕಂಥದ್ದು. ಮಣ್ಣಿನಿಂದ ಏನು ಬೇಕೋ ಅದೆಲ್ಲ ತಗೊಳ್ತಾ ಇದ್ದೀವಿ, ಆದ್ರೆ ಮಣ್ಣಿನಿಗೆ ಮತ್ತೆ ರಿಸ್ಟೋರೇಷನ್, ಆ ಮಣ್ಣನ್ನ ಪುನರ್ ನಿರ್ಮಾಣದತ್ತ ಯಾರು ನಾವು ಗಮನವನ್ನು ಹರಿಸ್ತಾ ಇಲ್ಲ ಅಂತಕ್ಕಂಥದ್ದು. ಉದಾಹರಣೆಗೆ ನಾವು ಹೇಳ್ತೀವಿ ಈಗ ಸಾವಯವ ಇಂಗಾಲ ಅಂತಕ್ಕಂಥದ್ದು. ಆ ಮಣ್ಣಿನಲ್ಲಿ ಸಾವಯವ ಇಂಗಾಲ ಮೊದಲು 2% ರಿಂದ 3% ಇತ್ತು. ಇವತ್ತು ನಮ್ಮ ಭಾರತ ದೇಶಾದ್ಯಂತ 0.4% ಬಂದಿದೆ. ಇಷ್ಟೇ ಒಂದು ನಮಗೆ ಬೇಕಾಗಿರ್ತಕ್ಕಂಥ ಅಂಶ ನಿಮಗೆ ಗೊತ್ತಾಗುತ್ತೆ, ಇದು ಮನವರಿಕೆ ಮಾಡಿಕೊಡುತ್ತೆ ಎಷ್ಟು ನಾವು ಮಣ್ಣನ್ನು ಹಾಳು ಮಾಡಿದೀವಿ ಅಂತಕ್ಕಂಥದ್ದು. ಯಾವ ರೀತಿ ನಾವು ಮಣ್ಣನ್ನು ಹಾಳು ಮಾಡಿದೀವಿ, ನಾವು ಬರೇ ದುಡ್ಡನ್ನು ತಗೊಳ್ತಿದ್ದೀವಿ ನಾವು ಮಣ್ಣಿನಿಂದ, ನಾವು ಆ ಮಣ್ಣಿಗೆ ವಾಪಸ್ಸು ಏನು ಕೊಡ್ತಾ ಇಲ್ಲ, ಬರೇ ಬೆಳೆಯನ್ನು ಬೆಳೀತಾ ಇದ್ದೀವಿ. ಈಗ ಹೆಚ್ಚು ಎಷ್ಟೋ ಒಂದು ಅಚ್ಚುಕಟ್ಟು ಪ್ರದೇಶಗಳಲ್ಲಿ ನಾವು ತುಂಗಭದ್ರಾ ಕಮಾಂಡ್ ಏರಿಯಾ ಆಗಿರ್ಬೋದು, ಕಾವೇರಿ ಕಮಾಂಡ್ ಏರಿಯಾ ಆಗಿರ್ಬೋದು, ಯಾವುದೇ ಒಂದು ನೀರಾವರಿ ಪ್ರದೇಶದಲ್ಲಿ ಅತಿಯಾದ ನೀರಾವರಿ ಮಾಡಿ ಮಾಡಿ ಮಾಡಿ ಇರ್ತಕ್ಕಂಥ ಮಣ್ಣನ್ನು ಕೂಡ ಹಾಳಾಗ್ತಾ ಇದೆ ಅಂತಕ್ಕಂಥದ್ದು. ಡಿಗ್ರಡೇಷನ್ ಆಗ್ತಾ ಇದೆ ಅಂದ್ರೆ ಫಲವತ್ತತೆಯನ್ನು ಕಳ್ಕೊಳ್ತಾ ಇದೆ. ಬರೀ ಭತ್ತ ಭತ್ತ ಬೆಳೆದು ಬೇರೆ ಯಾವ ಬೆಳೆಯನ್ನೂ ಬೆಳೆಯಕ್ಕೆ ನಾವು ತಯಾರಿಲ್ಲ, ಬರೇ ಭತ್ತವನ್ನು ಬಿಟ್ಟು ಬೇರೆ ಯಾವುದು ಬೆಳೆ ಬೇಕಾಗಿಲ್ಲ ಅಂತಕ್ಕಂಥದ್ದು. ಈ ರೀತಿಯಾಗಿ ಎಷ್ಟೋ ಈ ರೀತಿ ಬರುಳಾಗಿ ಸಾಕಷ್ಟು ಇವತ್ತು ತೊಂದರೆಗಳನ್ನು ಕೂಡ ನಾವು ಅನುಭವಿಸ್ತಾ ಇದೀವಿ ಅಂತ. ಇಡೀ ವಿಶ್ವದಲ್ಲಿ ಮಣ್ಣು ಅಥವಾ ಭೂಮಿ ಎಷ್ಟು ಬರಡಾಗಿದೆ ಅಂತ ಹೇಳಿ ಕೆಲವು ವಿಜ್ಞಾನಿಗಳು ಹೇಳ್ತಾರೆ. ಸುಮಾರು 2 ಬಿಲಿಯನ್ ಹೆಕ್ಟೇರ್ನಷ್ಟು ಭೂಮಿಯನ್ನ ನಾವು ಬರಡು ಮಾಡಿದ್ದೇವೆ ಇಷ್ಟು ವರ್ಷಗಳಲ್ಲಿ ಅಂತ ಹೇಳಿ. ನಮ್ಗೆ 2 ಬಿಲಿಯನ್ ಹೆಕ್ಟೇರ್ ಅಂತ ಅಂದ್ರೆ ನಮ್ಗೆ ಅರ್ಥ ಆಗೋದಿಲ್ಲ ಅಷ್ಟು ಸುಲಭವಾಗಿ. ಅದು ಹೇಗೆ ಅಂದ್ರೆ ಸರ್, ಸುಮಾರು ನಮ್ಮ ಚೈನಾ ದೇಶ ಎಷ್ಟು ವಿಸ್ತೀರ್ಣ ಇದೆಯೋ, ಚೈನಾ ದೇಶ ಮತ್ತೆ ಅಮೆರಿಕ ದೇಶ ಇವೆರಡನ್ನು ಕೂಡ ಕ್ಲಬ್ ಮಾಡಿದ್ರೆ ಅಷ್ಟು ಪ್ರಮಾಣದಲ್ಲಿ ಭೂಮಿ ಆಗುತ್ತೋ ಅಷ್ಟನ್ನ ನಾವು ಬರಡು ಮಾಡಿದೀವಿ ಇವತ್ತು ಅಂತ ಹೇಳಿ ಹೇಳ್ತಾರೆ. ಇದು ಹೀಗೆ ಮುಂದುವರೆದ್ರೆ ಮುಂದಿನ ದಿವಸಗಳಲ್ಲಿ ಏನು ಪರಿಣಾಮ ಉಂಟಾಗಬಹುದು? ಖಂಡಿತ, ಇದು ನೋಡಿ ನಮ್ಮ ವರ್ಲ್ಡ್ ಎಂಟೈರ್ ನಮ್ಮ ಪ್ರಪಂಚವನ್ನು ತಗೊಂಡಾಗ 36-40% ಅಷ್ಟು ಭಾಗ ಇವತ್ತು ಏನಾಗಿದೆ ಅಂತಂದ್ರೆ ಬರಡಾಗಿದೆ ಅಂತ. 36-40% ಆಫ್ ದ ಲ್ಯಾಂಡ್ ಕವರ್ಡ್ ಇನ್ ಆನ್ ದ ಪ್ಲಾನೆಟ್ ಅದು ಬರಡಾಗಿದೆ ಅಂತಕ್ಕಂಥದ್ದು. ಅದರಲ್ಲೂ ನಮ್ಮ ಭಾರತ ದೇಶದಲ್ಲೂ ಕೂಡ 30% ಅಂತ ಹೇಳ್ತೀವಿ. 30% ಭಾಗದಷ್ಟು ನಮ್ಮ ಭಾರತ ದೇಶದಲ್ಲಿ ಸಂಪೂರ್ಣವಾಗಿ ಡಿಗ್ರೇಡೇಷನ್ ಆಗಿಬಿಟ್ಟಿದೆ. ಮೊನ್ನೆ ಪ್ರಧಾನಮಂತ್ರಿಗಳು ಕೂಡ ಇದ್ರ ಬಗ್ಗೆ ಸಾಕಷ್ಟು ಒಂದು ಇವತ್ತು ಅವರು ವಿಜ್ಞಾನಿಗಳು ಕೂಡ ಸಲಹೆ ಕೊಟ್ಟಿದ್ದಾರೆ. ಅದನ್ನ ಸಾಕಷ್ಟು ಅದಕ್ಕೆ ಅನುದಾನ ಕೂಡ ಇವತ್ತು ಭಾರತ ಸರ್ಕಾರ ಕೊಡ್ತಾ ಇದೆ. ಏನಂದ್ರೆ ಆ ಒಂದು 30% ಡಿಗ್ರೇಡ್ ಆಗಿರ್ತಕ್ಕಂಥ ಒಂದು ಬರಡಾಗಿರ್ತಕ್ಕಂಥ ಭೂಮಿಯನ್ನು ಹಂತ ಹಂತವಾಗಿ ನಾವು ಮತ್ತೆ ಅದನ್ನ ಒಳ್ಳೆ ಒಂದು ಭೂಮಿಯಾಗಿ ಪರಿವರ್ತನೆ ಮಾಡಬೇಕು ಅಂತಕ್ಕಂಥ ಸಾಕಷ್ಟು ಯೋಜನೆಗಳನ್ನು ಕೂಡ ಇವತ್ತು ಭಾರತ ಸರ್ಕಾರ ಹಾಕೊಂಡಿದೆ ಅಂತಕ್ಕಂಥದ್ದು ತುಂಬಾ ಒಂದು ಸಂತೋಷಕರ ಒಂದು ಸಂಗತಿ ಅಂತ ಕೂಡ ಹೇಳ್ಬೋದು. ಯಾಕೆಂದ್ರೆ ಸಾಕಷ್ಟು ವಿಜ್ಞಾನಿಗಳು ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳಿಗೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ನಾವು ಇದೇ ರೀತಿಯಾಗಿ ಮುಂದುವರೆದ್ರೆ ನಮ್ಮ ಭಾರತ ದೇಶದಲ್ಲಿ ಮುಂದಿನ ಒಂದು ದಿನಗಳಲ್ಲಿ ಆಹಾರದ ಹಾಹಾಕಾರ ಕೂಡ ಆಗುತ್ತೆ ಅಂತಕ್ಕಂಥದ್ದು. ಪಾವರ್ಟಿ ಆಗುತ್ತೆ ಅಂದ್ರೆ ಬಡತನ ಆಗುತ್ತೆ, ಜೊತೆಗೆ ಕೆಲಸನೂ ಕೂಡ ಸಿಗದ ರೀತಿಯಲ್ಲಿ ಆಗುತ್ತೆ ಅಂತಕ್ಕಂಥದ್ದು. ಆಮೇಲೆ ಎಷ್ಟೋ ಜನ ಮಕ್ಕಳಿಗೆ ಒಳ್ಳೆಯ ಪೌಷ್ಟಿಕ ಅಂಶ ಆಹಾರ ಕೂಡ ಸಿಗದೋ ರೀತಿಯಲ್ಲಿ ಆಗುತ್ತೆ ಅಂತಕ್ಕಂಥದ್ದು. ಆಮೇಲೆ ಪರಿಸರ ಕೂಡ ನಾಶ ಆಗಿ ಏನಾಯ್ತು, ನಾವು ಗ್ಲೋಬಲ್ ವಾರ್ಮಿಂಗ್ ಅಂತ ಹೇಳ್ತೀವಿ, ಜಾಗತಿಕ ಮಟ್ಟದಲ್ಲಿ ತಾಪಮಾನ ಜಾಸ್ತಿ ಆಗ್ತಕ್ಕಂಥದ್ದು. ಈಗಾಗಲೇ ನಾವು ನೋಡ್ತಾ ಇದ್ದೀವಿ ಪ್ರತಿ ವರ್ಷ 1.5 ಡಿಗ್ರಿ ಸೆಲ್ಸಿಯಸ್ ಅಷ್ಟು ಟೆಂಪರೇಚರ್ ತಾಪಮಾನ ಪ್ರತಿ ವರ್ಷ ಜಾಸ್ತಿ ಆಗ್ತಾ ಇದೆ. ಇದರಿಂದ ಬೆಳೆಗಳ ಮೇಲೆ ಕೃಷಿ ಮೇಲೆ ಅತ್ಯಂತ ಪರಿಣಾಮಕರಾಗಿ ಕೂಡ ಇದು ಪ್ರಭಾವವನ್ನು ಬೀರುತ್ತೆ ಅಂತಕ್ಕಂಥದ್ದು. ಅಷ್ಟೇ ಅಲ್ಲ, ಆ ಮನುಷ್ಯನ ಆರೋಗ್ಯದ ಮೇಲೆ ಕೂಡ ಸಾಕಷ್ಟು ಪರಿಣಾಮವನ್ನು ಬೀರ್ತಾ ಇದೆ ಅಂತಕ್ಕಂಥದ್ದು. ಇನ್ನೊಂದು ಕಡೆ ನೋಡಿದಾಗ ಒಂದು ಕಡೆ ಬರಡು ಭೂಮಿ ಆಗ್ತಾ ಇದೆ, ಭೂಮಿಯಲ್ಲ ಇರ್ತಕ್ಕಂಥ ಭೂಮಿ 140 ಮಿಲಿಯನ್ ಹೆಕ್ಟೇರ್ ಪ್ರದೇಶದಷ್ಟು ನಮ್ಮ ಭಾರತ ದೇಶದಲ್ಲಿ ಆ ಭೂಮಿ ಬರಡಾಗಿದೆ ಅಂತಕ್ಕಂಥದ್ದನ್ನ ಈಗಾಗಲೇ ಸಾಕಷ್ಟು ಒಂದು ಆರ್ಗನೈಸೇಷನ್ ಸಂಸ್ಥೆಗಳು, ನಮ್ಮ ಭಾರತೀಯ ಸರ್ವೇಕ್ಷಣಾ ಸಂಸ್ಥೆ ಕೂಡ ಒಂದು ವರದಿ ಮಾಡಿದೆ. ಮಣ್ಣಿನ ಸರ್ವೇಕ್ಷಣಾ ಒಂದು ಸಂಸ್ಥೆ ಏನಾಗಿದ್ರೆ 140 ಮಿಲಿಯನ್ ಹೆಕ್ಟೇರ್ ಪ್ರದೇಶ ಬರಡಾಗಿದೆ. ಅದರಿಂದ ಉಳಿದಿರ್ತಕ್ಕಂಥ ಭೂಮಿ ಮೇಲೆ ಸಾಕಷ್ಟು ನಮಗೆ ಭಾರ ಪ್ರೆಷರ್ ಒತ್ತಡ ಆಗುತ್ತೆ. ನಾವು ಎಷ್ಟು ಅಧಿಕವಾಗಿ ಬೆಳೀತಕ್ಕಂಥ ಜನಸಂಖ್ಯೆಗೆ ಆಹಾರವನ್ನು ಉತ್ಪಾದನೆ ಮಾಡಬೇಕು, ಇದರಿಂದ ಸಾಕಷ್ಟು ಒಂದು ಪ್ರೆಷರ್ ಒತ್ತಡ ಕೂಡ ಆ ಭೂಮಿ ಮೇಲೆ ಇದೆ ಅಂತಕ್ಕಂಥದ್ದು. ಆಮೇಲೆ ಇಷ್ಟೇ ಅಲ್ದಲೆ ಗಿಡ ಮರಗಳು ಕೂಡ ಇವತ್ತು ಸಾಕಷ್ಟು ಕಡಿಮೆಯಾಗಿ ಇವತ್ತು ಭೂಮಿ ಕೂಡ ಕಡಿಮೆ ಆಗಿದೆ ಅಂತಕ್ಕಂಥದ್ದೆಲ್ಲ ರಿಯಲ್ ಎಸ್ಟೇಟ್ ಮಾಡ್ತಿದ್ದಾರೆ, ಸೈಟ್ಗಳಾಗಿ ಮಾರ್ಪಾಡಾಗ್ತಿದೆ. ಆಮೇಲೆ ಅನೇಕ ಒಂದು ಇವತ್ತು ಇಂಡಸ್ಟ್ರಿಯಲೈಸೇಷನ್ ಆಗ್ತಿದೆ, ಅರ್ಬನೈಸೇಷನ್ ಆಗ್ತಾ ಇದೆ, ನಗರ ಪ್ರದೇಶಗಳು ಕೂಡ ಇವತ್ತು ಜಾಸ್ತಿ ಆಗ್ತಾ ಇದೆ ಅಂತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ. ಬೆಳೀತಾ ಇದ್ದೇವೆ ಅಂತಕ್ಕಂಥ ನಗರಗಳು ಬೆಳೀತಾ ಇದ್ದೇವೆ, ಇದರಿಂದ ಕೃಷಿ ಭೂಮಿ ಕೂಡ ತುಂಬಾ ಕಡಿಮೆ ಆಗಿ ಸಾಕಷ್ಟು ಇವತ್ತು ನಾವು ಮುಂದೆ ಒಂದು ಸಮಸ್ಯೆಗಳನ್ನು ಕೂಡ ಎದುರಿಸ್ತಾ ಇದ್ದೇವೆ. ಕೃಷಿ ಅಂತಕ್ಕಂಥದ್ದು ಮುಖ್ಯ ಹೋರಾಟನೂ ಕೂಡ ಆಗುವ ಒಂದು ಸಂದರ್ಭ ಕೂಡ ಬರುತ್ತೆ ಅಂತಕ್ಕಂಥದ್ದು. ಒಂದು ಕಡೆ ನಮಗೆ ತಾಪಮಾನ ಜಾಸ್ತಿ ಆಗ್ತಿದೆ, ಆ ತಾಪಮಾನಕ್ಕೆ ಸರಿಯಾದ ರೀತಿಯಾದ ಒಂದು ತಳಿಗಳನ್ನು ಕೂಡ ವಿಜ್ಞಾನಿಗಳು ಬಿಡುಗಡೆ ಮಾಡಬೇಕಾಗುತ್ತೆ. ಮತ್ತೆ ಇರ್ತಕ್ಕಂಥ ಭೂಮಿಯಲ್ಲೂ ಕೂಡ ಸಮಗ್ರವಾಗಿ ಪೋಷಕಾಂಶ ನಿರ್ವಹಣೆ, ಸಮಗ್ರ ಕೃಷಿ ಪದ್ಧತಿಗಳಿಂದ ಇರತಕ್ಕಂಥ ಭೂಮಿಯ ಆರೋಗ್ಯವನ್ನು ಕೂಡ ಕಾಪಾಡೋದ್ರ ಜೊತೆಗೆ ನಾವು ಬೆಳೆಗಳ ಇಳುವರಿ ಕೂಡ ಹೆಚ್ಚಿಸುವ ಒಂದು ದೊಡ್ಡ ಒಂದು ಯುದ್ಧನೇ ಕೂಡ ನಮ್ಮ ಮುಂದೆ ನಿಂತಿದೆ ಅಂತಕ್ಕಂಥದ್ದನ್ನ ನಾವು ಯೋಚನೆ ಮಾಡಬೇಕಾಗುತ್ತೆ. ಅದರ ಜೊತೆಗೆ ಕೂಡ ಈ ನೀರಿನ ಸಮಸ್ಯೆ ಕೂಡ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಯಾಕೆಂದ್ರೆ ನಮ್ಮ ದೇಶ ಬರ್ತಕ್ಕಂಥದ್ದು ಸಂಪೂರ್ಣವಾಗಿ ಉಷ್ಣವಲಯ ಪ್ರದೇಶ ಇದು. ಹೌದು, ಈ ಉಷ್ಣವಲಯ ಪ್ರದೇಶಗಳಲ್ಲಿ ಡ್ರೈಲ್ಯಾಂಡ್ ಅಂದ್ರೆ ಒಣ ಭೂಮಿ ಪ್ರದೇಶ ನಮ್ಮ ಭಾರತ ದೇಶದಲ್ಲಿ 75% ಒಣ ಪ್ರದೇಶ ಇರೋದ್ರಿಂದ ಕೃಷಿ ಮಾಡ್ತಕ್ಕಂಥದ್ದು ಒಂದು ದೊಡ್ಡ ಒಂದು ಸವಾಲಾಗಿ ನಿಂತಿದೆ ಅಂತಕ್ಕಂಥದ್ದು ನಮ್ಮ ಮುಂದೆ. ಈಗ ನೋಡಿದೀವಿ ಗಿಡ ಮರಗಳು ಕಾಡು ನಾಶವಾಗ್ತಿರೋದು ಒಂದು ಕಡೆಗೆ, ಆಮೇಲೆ ಕೃಷಿ ಭೂಮಿ ಕಡಿಮೆ ಆಗ್ತಿರೋದು ಒಂದು ಕಡೆಗೆ, ಇನ್ನೊಂದು ಕಡೆಗೆ ಕೃಷಿ ಮಾಡ್ತಕ್ಕಂಥವ್ರು ಕೂಡ ಆಸಕ್ತಿ ಕಡಿಮೆ ಆಗ್ತಾ ಇದೆ. ಇದರಿಂದ ನಮಗೆ ಸಾಕಷ್ಟು ಮುಂದೆ ಸಮಸ್ಯೆಗಳನ್ನು ಎದುರಿಸಬೇಕಾಗತಕ್ಕಂಥ ಒಂದು ಸನ್ನಿವೇಶಗಳು ಕೂಡ ನಿರ್ಮಾಣ ಆಗ್ತಾ ಇದೆ ಅಂತಕ್ಕಂಥದ್ದು ನಾವೆಲ್ಲರೂ ಕೂಡ ಮನವರಿಕೆ ಮಾಡ್ಕೋಬೇಕು ಅಂತಕ್ಕಂಥದ್ದು. ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಏನು ಭೂಮಿ ಬರಡಾಗ್ತಾ ಇದೆಯೋ ಮತ್ತೆ ಬರಕ್ಕೆ ಒಳಗಾಗ್ತಾ ಇದೆಯೋ, ಇದಕ್ಕೆ ಪ್ರಮುಖವಾದಂತಹ ಕಾರಣಗಳು ಏನೇನು? ಬಹಳ ಮುಖ್ಯವಾದ ಒಂದು ಕಾರಣಗಳು ಅಂತಂದ್ರೆ, ಮೊಟ್ಟ ಮೊದಲನೇದಾಗಿ ಕಾಡನ್ನ ಕಡಿತಕ್ಕಂಥದ್ದು, ನಾಶ ಮಾಡ್ತಕ್ಕಂಥದ್ದು, ಆಮೇಲೆ ಕೈಗಾರೀಕರಣ ಆಗ್ತಕ್ಕಂಥದ್ದು, ಸಾಕಷ್ಟು ಕೈಗಾರೀಕರಣಗಳನ್ನ ನಾವು ನೋಡ್ತಾ ಇದ್ದೀವಿ, ಕೈಗಾರೀಕರಣ ಆಗ್ತಕ್ಕಂಥದ್ದು, ಆಮೇಲೆ ಅರ್ಬನೈಸೇಷನ್ ಅಂತ ಹೇಳ್ತೀವಿ ಅಂದ್ರೆ ನಗರೀಕರಣ ಆಗ್ತಕ್ಕಂಥದ್ದು, ನಗರಗಳು ಜಾಸ್ತಿ ಒಂದು ಪ್ರದೇಶ ವ್ಯಾಪಿಸ್ತಕ್ಕಂಥದ್ದು, ಆಮೇಲೆ ಜಾಸ್ತಿ ಗ್ರೇಜಿಂಗ್ ಅಂದ್ರೆ ಓವರ್ ಗ್ರೇಜಿಂಗ್, ಜಾಸ್ತಿ ಪ್ರದೇಶಗಳನ್ನು ಇವತ್ತು ಮೇಯೋಕೆ ಬಿಡ್ತಕ್ಕಂಥದ್ದು, ಹಸುಗಳನ್ನು ಮೇಯಿಸುವುದು, ಆಮೇಲೆ ಬಹಳ ಮುಖ್ಯವಾಗಿ ಅಂದ್ರೆ ಕೃಷಿಯಲ್ಲಿ ಹೆಚ್ಚು ರಾಸಾಯನಿಕ ಗೊಬ್ಬರಗಳನ್ನ ಬಳಸ್ತಕ್ಕಂಥದ್ದು, ಹೆಚ್ಚು ಕೀಟನಾಶಕಗಳನ್ನ ಬಳಸ್ತಕ್ಕಂಥದ್ದು, ಅತಿ ಹೆಚ್ಚಾಗಿ ನಾವು ನೋಡ್ತಾ ಇದೀವಿ ಸಾಕಷ್ಟು ರಸಗೊಬ್ಬರಗಳನ್ನ ಬಳಸಿ ಬಳಸಿ ಇವತ್ತು ಮಣ್ಣಿನ ಆರೋಗ್ಯ ಕೂಡ ಕೆಟ್ಟೋಗಿದೆ ಅಂತಕ್ಕಂಥದ್ದು. ಆಮೇಲೆ ಬರೀ ರಾಸಾಯನಿಕ ಗೊಬ್ಬರಗಳು, ಸಾವಯವ ಗೊಬ್ಬರಗಳನ್ನ ಮರ್ತು ಬಿಟ್ಟಿದೀವಿ, ರಾಸಾಯನಿಕ ಗೊಬ್ಬರಗಳನ್ನು ಬಳಸಿ ಬಳಸಿ ಭೂಮಿ ಕೂಡ ಇವತ್ತು ಬರಡಾಗ್ತಿದೆ ಅಂತಕ್ಕಂಥದ್ದು, ಆಮೇಲೆ ಮಣ್ಣು ಕೂಡ ಕಲುಷಿತ ಆಗ್ತಾ ಇದೆ ಅಂತಕ್ಕಂಥದ್ದು, ಪೊಲ್ಯೂಷನ್ ಕಲುಷಿತ ಆಗ್ತದೆ, ನೀರು ಕೂಡ ಕಲುಷಿತ ಆಗ್ತಾ ಇದೆ, ನಾವು ಕುಡಿತಕ್ಕಂಥ ನೀರಿನಲ್ಲಿ ಅನೇಕ ರಾಸಾಯನಿಕ ವಸ್ತುಗಳನ್ನು ನಾವು ಕುಡಿತಾ ಇದ್ದೀವಿ, ನಾವು ತಿಂತಕ್ಕಂಥ ಆಹಾರಗಳಲ್ಲೂ ಕೂಡ ಅನೇಕ ಔಷಧಿಗಳನ್ನು ನಮ್ಮ ದೇಹಕ್ಕೆ ಸೇರ್ತಾ ಇದ್ದೇವೆ, ಇದರಿಂದ ಸಾಕಷ್ಟು ಆರೋಗ್ಯದ ಸಮಸ್ಯೆಗಳನ್ನು ಕೂಡ ನಾವು ಎದುರಿಸ್ತಾ ಇದ್ದೇವೆ. ಮತ್ತೆ ಕ್ಲೈಮೇಟ್ ಚೇಂಜ್, ಇವತ್ತು ಗಿಡ ಮರಗಳನ್ನ ಕಡಿಯೋದ್ರಿಂದ ಈ ನಮ್ಮ ಪರಿಸರದಲ್ಲಿ ಇರ್ತಕ್ಕಂಥ ಒಂದು ಕಾರ್ಬನ್ ಡೈಆಕ್ಸೈಡ್ ಅಂತ ನಾವು ಹೇಳ್ತೀವಿ, ಅಂದ್ರೆ ಇಂಗಾಲದ ಡೈಆಕ್ಸೈಡ್ ಅಂಶ ಪರಿಸರದಲ್ಲಿ ಯಥೇಚ್ಛವಾಗಿ ಕ್ರೂಢೀಕರಿಸ್ತಾ ಇದೆ ಅಂತಕ್ಕಂಥದ್ದು, ಇದು ಬಹಳ ಮುಖ್ಯವಾದ ವಿಚಾರ, ಎಲ್ಲರೂ ಕೂಡ ಹೇಳೋದು ಇದೆ, ಇಂಗಾಲದ ಡೈಆಕ್ಸೈಡ್ ಅನ್ನು ಹೀರ್ಬೇಕಾದ್ರೆ ನಮಗೆ ಸಾಕಷ್ಟು ಅಲ್ಲಿ ಗಿಡ ಮರಗಳನ್ನ ಬೆಳೆಸಬೇಕು ಅಂತಕ್ಕಂಥದ್ದು. ಈ ಗಿಡ ಮರಗಳು ಇಲ್ಲದೆ ಹೋದ್ರೆ ಏನಾಗುತ್ತೆ, ಆ ಒಂದು ವಾತಾವರಣದಲ್ಲಿ ಇಂಗಾಲದ ಡೈಆಕ್ಸೈಡ್ ಅಂತಕ್ಕಂಥದ್ದು ಯಥೇಚ್ಛವಾಗಿ ಆ ಒಂದು ತಾಪಮಾನ ಕೂಡ ಜಾಸ್ತಿ ಆಗುತ್ತೆ, ಇದರಿಂದ ಅನೇಕ ದುಷ್ಪರಿಣಾಮಗಳು ಕೂಡ ಬೀಳ್ತಾ ಇದೆ, ನಮ್ಮ ಆರೋಗ್ಯದ ಮೇಲೆ ಆಗಿರ್ಬೋದು, ನಮ್ಮ ಬೆಳೆಗಳ ಮೇಲೆ ಆಗಿರ್ಬೋದು, ಸಾಕಷ್ಟು ಪರಿಣಾಮ ಬೀರಿ ಇಳುವರಿ ಕೂಡ ಕಡಿಮೆ ಆಗುತ್ತೆ ಅಂತಕ್ಕಂಥದ್ದು. ಸೊ ಇದರಿಂದ ನಮಗೆ ಬಹಳ ಮುಖ್ಯವಾಗಿ ಪ್ರತಿಯೊಬ್ಬರು ಕೂಡ ಗಿಡ ಮರಗಳನ್ನು ಯಥೇಚ್ಛವಾಗಿ ಬೆಳೆಸೋದ್ರಿಂದ ನಾವು ಇದಕ್ಕೆ ಒಂದು ಒಳ್ಳೆ ಒಂದು ಮಾರ್ಗವನ್ನ ಕೈಗೊಳ್ಳಬಹುದು ಅಂತಕ್ಕಂಥದ್ದು, ಅಂದ್ರೆ ಪರಿಸರವನ್ನು ಉಳಿವಿಕೆಗಾಗಿ ನಾವು ಇದೊಂದು ಒಳ್ಳೆ ಮಾರ್ಗ ಅಂದ್ರೆ ಹೆಚ್ಚಾಗಿ ಗಿಡ ಮರಗಳನ್ನು ಬೆಳೆಸಬೇಕು, ಈ ಪರಿಸರದಲ್ಲಿ ಇರ್ತಕ್ಕಂಥ ಅನೇಕ ವಿಷ ಅನಿಲಗಳನ್ನು ಕೂಡ ಅದು ಹೀರುವ ರೀತಿಯಲ್ಲಿ ಆಗಬೇಕು ಅಂತ ನಾವು ಹೇಳ್ತೀವಿ, ಕಾರ್ಬನ್ ಸಿಕ್ವೆಸ್ಟ್ರೇಷನ್ ಅಂತ ನಾವು ಹೇಳ್ತೀವಿ, ಆ ಇರ್ತಕ್ಕಂಥ ಪರಿಸರದಲ್ಲಿ ಕಾರ್ಬನ್ ಅಂಶ ಮತ್ತೆ ಭೂಮಿಗೆ ಸೇರಬೇಕು ಅಂತಕ್ಕಂಥದ್ದು. ಹಾಗಾಗಿ ಭೂಮಿಯಲ್ಲಿ ಕಡಿಮೆ ಆಗ್ತಾ ಇದೆ ಸಾವಯವ ಇಂಗಾಲ, ಆದ್ರೆ ಪರಿಸರದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಅಂದ್ರೆ ಇಂಗಾಲದ ಡೈಆಕ್ಸೈಡ್ ಜಾಸ್ತಿ ಆಗ್ತಿದೆ, ಇದರಿಂದ ಕೂಡ ತಾಪಮಾನ ಜಾಸ್ತಿಯಾಗಿ ಅನೇಕ ನಾವು ಆರೋಗ್ಯದ ಸಮಸ್ಯೆಗಳನ್ನು ಕೂಡ ನಾವು ನೋಡ್ತಾ ಇದ್ದೀವಿ ಅಂತಕ್ಕಂಥದ್ದು. ಇದೆಲ್ಲದರ ಜೊತೆಗೆ ನಮ್ಮ ಜೀವನವನ್ನು ಕೂಡ ಒಂದಷ್ಟು ಸರಳ ಮಾಡ್ಕೋಬೇಕು ಅಂತ ಹೇಳಿ ಖಂಡಿತ ಎರಡು ಉದಾಹರಣೆ ಕೊಡ್ಲಿಕ್ಕೆ ನಾನು ಇಷ್ಟಪಡ್ತೀನಿ. ಹೌದು, ಈಗ ಸಾಮಾನ್ಯವಾಗಿ ನಾವು ಎಲ್ಲರೂ ಕೂಡ ಬಟ್ಟೆಯನ್ನು ಇಷ್ಟಪಡ್ತೇವೆ, ನಮ್ಗೆ ಯಾವ್ದು ತುಂಬಾ ಚೆನ್ನಾಗಿ ಕಾಣುತ್ತೋ ಒಪ್ಪುತ್ತೋ ಆ ತರದ ಬಟ್ಟೆಗಳನ್ನ ಹಾಕೊಳ್ತೇವೆ. ಆದ್ರೆ ಇದನ್ನ ಹಾಕೊಳ್ಳುವಾಗ ಮತ್ತೆ ಅದನ್ನ ಖರೀದಿ ಮಾಡುವಾಗಲೂ ಕೂಡ ನಾವೊಂದಷ್ಟು ಬಹಳ ಜಾಗ್ರತೆಯಿಂದ ಮಾಡಬೇಕು ಅಂತ ಹೇಳಿ, ಯಾಕೆ ಅಂತಂದ್ರೆ ಒಂದು ಜೊತೆ ಜೀನ್ಸ್ ಬಟ್ಟೆ ಅಥವಾ ಜೀನ್ಸ್ ಪ್ಯಾಂಟ್ ಅನ್ನ ತಯಾರು ಮಾಡಬೇಕು ಅಂತ ಹೇಳಿದ್ರೆ ಸುಮಾರು 7,500 ಲೀಟರ್ ನೀರು ಬೇಕಾಗುತ್ತೆ. 7,500 ಲೀಟರ್ ನೀರು ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿ ಸುಮಾರು 7 ವರ್ಷಗಳ ಕಾಲ ಆತ ಕುಡಿಬಹುದಂತ ನೀರನ್ನ. ಈ ತರದ ಅಂಶಗಳು ಕೂಡ ಹೆಚ್ಚಿಗೆ ಪರಿಣಾಮ ಉಂಟು ಮಾಡ್ತಿದ್ಯಾ? ಖಂಡಿತವಾಗಿ. ನಾವು ಅದನ್ನೇ ಹೇಳ್ತಕ್ಕಂಥದ್ದು, ಪರಿಸರದಲ್ಲಿ ಇರ್ತಕ್ಕಂತ ರಿಸೋರ್ಸಸ್, ಈ ಒಂದು ಸಂಪನ್ಮೂಲಗಳನ್ನ ನಾವು ಜಾಗರೂಕತೆಯಿಂದ ಬಳಸ್ತಾ ಇಲ್ಲ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿ. ನಮ್ಮ ಮನುಷ್ಯನಿಗೆ ಏನ್ ಬೇಕು, ತಾನೆಲ್ಲ ಗ್ರೀಡಿ. ಒಬ್ಬರಿಗೆ 1 ಲಕ್ಷ ಕೊಡ್ತೀವಿ ಅಂತಂದ್ರೆ 1 ಲಕ್ಷ ಬೇಕು ಅಂತಾರೆ, ಅಥವಾ 2 ಲಕ್ಷ ಬೇಕು ಅಂದ್ರೆ 4 ಲಕ್ಷ ಬೇಕು ಅಂತ, ಅಥವಾ ನಮ್ಮನೇಲಿ ಕಾರ್ ಇದ್ರೆ 1 ಕಾರ್ ತಗೋಬೇಕು ಅಂತ, ಆಮೇಲೆ ನಮ್ಮ ಮನೆಗೆ ಗ್ರನೈಟೇ ಬೇಕು ಅಂತಕ್ಕಂಥದ್ದು, ಅದಕ್ಕೆ ಎಲ್ಲ ಭೂಮಿ ಎಲ್ಲ ಬಗೆಯೋದು, ಗ್ರನೈಟ್ ಅನ್ನೆಲ್ಲ ಹೊಡೆಯೋದು, ಈ ತರದ್ದೆಲ್ಲ, ಆಮೇಲೆ ಪರಿಸರವನ್ನ ಹಾಳು ಮಾಡ್ಬಿಡ್ತಾರೆ, ಆಮೇಲೆ ನಮಗೆ ಟೀ ಕುಡ್ಡೇ ಬೇಕು ಅನ್ನೋದು. ಎಷ್ಟು ಗಿಡ ಮರಗಳನ್ನ ನಾವು ಕಡಿತಾ ಇದೀವಿ ಇವತ್ತು ಅಂತಕ್ಕಂಥದ್ದು, ಅಷ್ಟು ಗಿಡ ಮರಗಳನ್ನ ನಾವು ಬೆಳೆಸ್ತಾ ಇದಾವ ಅಂತಕ್ಕಂಥದ್ದು ಯಕ್ಷ ಪ್ರಶ್ನೆ ಅಂತಕ್ಕಂಥದ್ದು. ಪ್ರತಿಯೊಬ್ಬರು ಕೂಡ ಇವತ್ತು ಕಾಡನ್ನ ಕಡಿತಾ ಇದ್ದಾರೆ. ನಮಗೆ ಮನೆಗೆ ವುಡ್ ಬೇಕು ಅಂತಕ್ಕಂಥದ್ದು, ಎಷ್ಟು ಪಾಪ್ಯುಲೇಷನ್ ಜಾಸ್ತಿ ಆಗಿದೆ, ಎಷ್ಟು ಮನೆಗಳು ಕಟ್ತಾ ಇದ್ದೀವಿ. ಆಮೇಲೆ ಇನ್ನೊಂದು ಕಡೆಗೆ ನಾವು ಹೇಳ್ತೀವಿ, ಇಟ್ಟಿಗೆ ಒಂದು ಬಟ್ಟೆ ಅಂತ ಹೇಳ್ತೀವಿ ನೀವೆಲ್ಲ, ಆ ಇಟ್ಟಿಗೆ ಸುಡಕ್ಕೆ ಎಷ್ಟು ಕಟ್ಟಿಗೆಗಳನ್ನ ನಾವು ಸುಡ್ತೀವಲ್ಲ ಅಲ್ವಾ? ಸಾಕಷ್ಟು ಈ ಸಂಪನ್ಮೂಲಗಳನ್ನು ಕೂಡ ನಾವು ಬಳಕೆ ಮಾಡ್ತಿದೀವಿ, ನಹ ಅದನ್ನ ಬೆಳೆಸೋದು ಉಳಿಸೋದು ನಾವು ಮಾಡ್ತಾ ಇಲ್ಲ ಅಂತಕ್ಕಂಥದ್ದು ಪ್ರಕೃತಿಯಲ್ಲಿ. ಈ ಬರಡು ಹಿಂಗೆ ಮುಂದುವರೆದ್ರೆ ಹೌದು ಮುಂದಿನ ದಿವಸಗಳಲ್ಲಿ ಖಂಡಿತ ಏನು ತೊಂದರೆ ಪರಿಣಾಮ ಬಹಳಷ್ಟು. ನಾವು ಈಗಾಗಲೇ ವಿಜ್ಞಾನಿಗಳು ಹೇಳಿದರೆ 3.2 ಬಿಲಿಯನ್ 3.2 ಬಿಲಿಯನ್ ಅಷ್ಟು ಜನಗಳು ನಮ್ಮ ಪ್ರಪಂಚದಲ್ಲಿ ಇವತ್ತು ಈ ಬರಡು ಭೂಮಿಯಿಂದ ಆಗಿ ಮತ್ತೆ ಈ ಬರದಿಂದ ಆಗಿ ಸಾಕಷ್ಟು ಸಾವು ನೋವುಗಳನ್ನ ಅನುಭವಿಸ್ತಿದ್ದಾರೆ ಅಂತಕ್ಕಂಥದ್ದು. ಪಾವರ್ಟಿ, ಬಡತನ ಅಂತಕ್ಕಂಥದ್ದು ಮುಂದೆ ಕಾಣ್ತೀವಿ ನೋಡಿಬೇಕ್ರೆ ನಾವು. ಇದು ಸ್ಪಷ್ಟವಾದ ಸಂದೇಶ ಏನಪ್ಪಾ ಅಂದ್ರೆ, ನಾವು ಇದೇ ರೀತಿ ನಾವು ಪರಿಸರವನ್ನು ಉಳಿಸದೇನೆ, ಪರಿಸರವನ್ನು ನಾಶ ಮಾಡಿ ಇರ್ತಕ್ಕಂಥ ಗಿಡ ಮರಗಳನ್ನೆಲ್ಲ ಕಡದಾಕಿ ನಾವು ಇದೇ ರೀತಿ ಮುಂದುವರೆದ್ರೆ ಒಂದು ದಿವಸ ನಾವು ಬಡತನವನ್ನ ಅನುಭವಿಸ್ಬೇಕಾಗುತ್ತೆ. ಒಂದು ದಿವಸ ನಾವು ಊಟ ಮಾಡೋಕ್ಕೆ ಒಳ್ಳೆ ಪೌಷ್ಟಿಕಾಂಶ ಆಹಾರನೂ ಕೂಡ ಸಿಗೋದ ರೀತಿಯಲ್ಲಿ ಆಗುತ್ತೆ, ಒಳ್ಳೆ ಶುದ್ಧವಾದ ನೀರು ಕೂಡ ನಮಗೆ ಸಿಗೋದಿಲ್ಲ ಅಂತಕ್ಕಂಥದ್ದು. ಆ ರೀತಿ ಪರಿಸ್ಥಿತಿ ಕೂಡ ಮುಂದೆ ತಲೆದೋರುತ್ತೆ ಅಂತಕ್ಕಂಥದ್ದನ್ನ ಈಗಾಗಲೇ ವಿಜ್ಞಾನಿಗಳು ವರದಿಯನ್ನು ಕೂಡ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು. ಆಮೇಲೆ ಆರೋಗ್ಯದ ಮೇಲೆ ತುಂಬಾ ದುಷ್ಪರಿಣಾಮಗಳು ಬೀಳ್ತಾ ಇದೆ. ಉದಾಹರಣೆ, ಮೊನ್ನೆ ನಾನು ಒಬ್ಬ ಡಾಕ್ಟರ್ ಹತ್ರ ಚರ್ಚೆ ಮಾಡ್ತಾ ಇದ್ದೆ, ವೈದ್ಯರ ಹತ್ರ. ಅವ್ರು ಹೇಳ್ತಾ ಇದ್ರು, ಮೊದಲು ಕ್ಯಾನ್ಸರ್ ಪೇಷಂಟ್ಗಳು ತುಂಬಾ ಕಡಿಮೆ ಇದ್ರು ಅಂತೇಳಿ ನಮ್ಮ ಭಾರತ ದೇಶದಲ್ಲಿ, ಎಂಟೈರ್ ಇಂಡಿಯಾ, ಭಾರತ ದೇಶ ಅಷ್ಟೇ ಅಲ್ಲ, ಎಂಟೈರ್ ಟ್ರಾಪಿಕಲ್ ಕಂಡೀಷನ್ ಅಲ್ಲಿ ನಮಗೆ ಕ್ಯಾನ್ಸರ್ ಪೇಷಂಟ್ಗಳೇ ಕಡಿಮೆ ಇದ್ವು. ಆದ್ರೆ ಈಗ ಒಂದೊಂದು ಆಸ್ಪತ್ರೆ ಒಂದೊಂದು ಕೇಂದ್ರದಲ್ಲೂ ಕೂಡ 100-150 ಕ್ಯಾನ್ಸರ್ ಪೇಷಂಟ್ ನಮ್ ಪ್ರತಿ ದಿವಸ ಬರ್ತಾ ಇದ್ದಾರೆ ಅಂತಕ್ಕಂಥದ್ದು. ಇದು ಎಚ್ಚರಿಕೆ ಗಂಟೆ, ಬಿಕಾಸ್ ಆಫ್ ರೇಡಿಯೇಷನ್, ಅಲ್ಟ್ರಾ ವೈಲೆಟ್ ರೇಡಿಯೇಷನ್. ಸೂರ್ಯನಿಂದ ಕಿರಣಗಳು ನೇರವಾಗಿ ಭೂಮಿ ಮೇಲೆ ಬರ್ತಾ ಇದೆ, ಓಜೋನ್ ಪದರ ಸಂಪೂರ್ಣವಾಗಿ ನಾಶವಾಗ್ತಾ ಇದೆ ಅಂದ್ರೆ. ಇದ್ರೆ ಯಾಕೆ ಅಂತಂದ್ರೆ, ಈ ಪರಿಸರದಲ್ಲಿ ಈ ವಿಷಾನಿಗಳ ಸಂಖ್ಯೆ, ಕಾರ್ಬನ್ ಡೈಆಕ್ಸೈಡ್, ಇಂಗಾಲದ ಡೈಆಕ್ಸೈಡ್ ಅಥವಾ ಮಿಥೇನ್, ಎಲ್ಲದೂ ಕೂಡ ಜಾಸ್ತಿ ಆಗ್ತಿದೆ. ಇದರಿಂದ ಓಜೋನ್ ಪದರ ಇದಾಗಿ ಅದು ಹೋಲ್ ಆಗಿ ನೇರವಾಗಿ ವಿಕಿರಣಗಳು ನಮ್ಮ ಮೇಲೆ ಬಿದ್ದು ಕ್ಯಾನ್ಸರ್ ಆಗ್ತಕ್ಕಂಥದಕ್ಕೆ ಒಂದು ಕಾರಣ. ಮತ್ತೆ ಇನ್ನೊಂದು ಕಾರಣ ಅಂದ್ರೆ ಪೆಸ್ಟಿಸೈಡ್ಸ್, ನಾವು ಕೀಟನಾಶಕಗಳನ್ನ ಯಥೇಚ್ಛವಾಗಿ ಹೊಡಿತಾ ಇದ್ದೀವಿ. ಇದರಿಂದ ನಮ್ಮ ಆಹಾರದಲ್ಲಿ ಕೂಡ ಕೀಟನಾಶಕಗಳು ಹೋಗಿ, ನಾವು ತಿಂತಕ್ಕಂಥ ಆಹಾರ ನಮ್ಮ ದೇಹಕ್ಕೆಲ್ಲ ಹೋಗಿ ಇವತ್ತು ಅನೇಕ ಕಾಯಿಲೆಗಳು ಕೂಡ ಇವತ್ತು ಮನುಷ್ಯನಲ್ಲಿ ಬರ್ತಾ ಇದಾವೆ ಅಂತ ಡಾಕ್ಟರ್ ಕೂಡ ನನ್ನ ಹತ್ರ ಹೇಳ್ತಾ ಇದ್ರು. ಇಷ್ಟೊಂದು ಸಮಸ್ಯೆಗಳು ಬರ್ತಿರೋದು ಈಗಲೇ ಇತ್ತೀಚಿನ ದಿನಗಳಲ್ಲಿ ಅಂತ. ಆದಷ್ಟು ನಾವು ನೋಡ್ತಾ ಇದ್ರೆ ಈಗ ಯುರೇನಿಯಂ ಅಂತಕ್ಕಂಥ ಮತ್ತೆ ಅನೇಕ ಈ ವಿಷ ಪದಾರ್ಥಗಳು, ವಿಷ ರಾಸಾಯನಿಕ ವಸ್ತುಗಳು ಕೀಟನಾಶಕಗಳ ಮೂಲಕ ನಮ್ಮ ದೇಹವನ್ನು ಸೇರ್ತಾ ಇದ್ದಾವೆ ಅಂತಕ್ಕಂಥದ್ದು. ಆಮೇಲೆ ನಾವು ಫ್ಲೋರೈಡ್ ಅಂತಕ್ಕಂಥ ಅಂಶ ಹೇಳ್ತೀವಿ, ಇವೆಲ್ಲ ವಿಷಾನಿಲೆಗಳು. ಫ್ಲೋರೈಡ್ ಅಂತಕ್ಕಂಥದ್ದು ಸಾಕಷ್ಟು ಇವತ್ತು ನೀರಿನಲ್ಲಿ ಕೂಡ ಬರ್ತಾ ಇದೆ, ಅಂತರ್ಜಲ ಮಟ್ಟ ಕುಸಿತಾ ಇದೆ, ಮಳೆ ಕಡಿಮೆ ಆಗ್ತಾ ಇದೆ, ಆಮೇಲೆ ಫ್ಲಡ್ ಆಗ್ತಾ ಇದಾವೆ, ಅತಿವೃಷ್ಟಿ ಮತ್ತೆ ಅನಾವೃಷ್ಟಿ ಅಂತಕ್ಕಂಥ ಇವೆಲ್ಲ ಆಗ್ತಕ್ಕಂಥದ್ದು ಕೂಡ ಪರಿಸರದ ಒಂದು ಅಸಮತೋಲನತೆ ಅಂತಕ್ಕಂಥದ್ದು. ಪರಿಸರ ಕೂಡ ನಾಶವಾಗ್ತಿರೋದ್ರಿಂದ ಇದೆಲ್ಲ ಆಗ್ತಾ ಇದೆ ಅಂತಕ್ಕಂಥದ್ದು. ಆಮೇಲೆ ಈ ಒಂದು ನ್ಯೂಟ್ರಿಷನ್ ಅಂತಕ್ಕಂಥ ಪೌಷ್ಟಿಕಾಂಶ ಆಹಾರ ಅಂತಂದಾಗ, ಇದು ಸಾಕಷ್ಟು ನಮ್ ನೋಡಿ ಇಂಡಿಯಾದಲ್ಲಿ ಬಹಳ ಮುಖ್ಯವಾಗಿ ಮಹಿಳೆಯರಲ್ಲಿ 40%-ರಷ್ಟು ಒಂದು ಮಹಿಳೆಯರಲ್ಲಿ ಇವತ್ತು ಅಪೌಷ್ಟಿಕತೆಯನ್ನು ನಾವು ನೋಡ್ತಾ ಇದೀವಿ ಅಂತಕ್ಕಂಥ. ಇದಕ್ಕೆಲ್ಲ ಕಾರಣ ಅಂತಂದ್ರೆ ನಾವು ಪೌಷ್ಟಿಕಾಂಶದ ಆಹಾರವನ್ನು ನಮಗೆ ಸಿಗ್ತಾ ಇಲ್ಲ ಅಂತಕ್ಕಂಥ. ಯಾಕೆ ಸಿಗ್ತಾ ಇಲ್ಲ ಅಂದ್ರೆ ನಮ್ಮ ಭೂಮಿಯಲ್ಲಿ ಕಡಿಮೆ ಆಗಿದೆ, ಆ ಭೂಮಿಯ ಫಲವತ್ತತೆ ಕಡಿಮೆ ಆಗಿದೆ, ಮಣ್ಣಿನ ಫಲವತ್ತತೆಯಲ್ಲಿ ಸತುವಿನ ಅಂಶ ಕಡಿಮೆ ಆಗಿದೆ, ಬೋರಾನ್ ಅಂಶ ಕಡಿಮೆ ಆಗಿದೆ, ಅನೇಕ ಪೋಷಕಾಂಶಗಳ ಅಂಶ ಕಡಿಮೆ ಆಗಿ ಇವತ್ತು ಏನಾಗಿದೆ ಅಂದ್ರೆ ನಾವು ತಿಂತಕ್ಕಂಥ ಆಹಾರದಲ್ಲಿ ಶಕ್ತಿ ಇಲ್ಲ, ಹಾಗಾಗಿ ನಮ್ಮಲ್ಲಿ ಇಮ್ಯುನಿಟಿ ಕೂಡ ಇಲ್ಲ ಅಂತಕ್ಕಂಥದ್ದು, ಅಂದ್ರೆ ನಿರೋಧಕ ಶಕ್ತಿ ಕೂಡ ಕಡಿಮೆ ಆಗಿದೆ. ಮತ್ತೆ ನಮ್ಮ ಒಂದು ಸ್ಟೈಲ್ ಕೂಡ, ಲೈಫ್ ಸ್ಟೈಲ್ ಅಂತ ಹೇಳ್ತೀವಿ, ನಮ್ಮ ಜೀವನದ ಒಂದು ಪದ್ಧತಿಗಳು ಇವತ್ತು ಬದಲಾವಣೆ ಆಗ್ತಾ ಇದೆ ಅಂತಕ್ಕಂಥದ್ದು. ನಾವು ಹಳೆ ಪದ್ಧತಿಗಳನ್ನ ಮರಿತಾ ಇದ್ದೀವಿ, ನಾವು ಹೊಸ ಹೊಸ ಮಾಡರ್ನ್ ಆಗ್ತಾ ಇದ್ದೀವಿ ಅಂತಕ್ಕಂಥದ್ದು. ಈ ತರ ಆಹಾರ ಪದ್ಧತಿಗಳಲ್ಲೂ ಬದಲಾವಣೆ ಆಗಿ ಕೂಡ ನಮ್ಮ ಆರೋಗ್ಯದ ಮೇಲೆ ಸಾಕಷ್ಟು ಪರಿಣಾಮ ಆಗ್ತಾ ಇದೆ ಅಂತಕ್ಕಂಥ. ನಾವು ಹೇಳ್ತಾ ಇದೀವಿ ಹಿಂದೆ ಎಲ್ಲ ಸಾಮೆ ನವಣೆ ಆಹಾರಕ ಬರ್ಗು ಎಲ್ಲ ಊಟ ಮಾಡ್ತಾ ಇದ್ವಿ ಚೆನ್ನಾಗಿ, ಅವಾಗ ಒಳ್ಳೆ ಆರೋಗ್ಯ ಇತ್ತು. ಇವತ್ತು ನಾವು ನೋಡ್ತಲೇ ಇಲ್ಲ ಅಂತ ಒಂದು ಧಾನ್ಯಗಳು ಇವತ್ತು ಸಿಗ್ತಲೇ ಇಲ್ಲ ನಮಗೆ, ಸಿಕ್ಕರು ಕೂಡ ಇವತ್ತು ಅಲ್ಲಿ ಇಲ್ಲಿ ನಾವು ಕೇಳ್ತಾ ಇದೀವಿ ಅಲ್ಲ, ಬೆಳೀತಕ್ಕಂಥ ಪ್ರಮಾಣ ಕಡಿಮೆ. ಈ ರೀತಿಯಾಗಿ ಅಪೌಷ್ಟಿಕತೆ ಕೂಡ ನಮ್ಮಲ್ಲಿ ಉಂಟಾಗಿ ಆರೋಗ್ಯದ ಮೇಲೆ ತುಂಬಾ ಪರಿಣಾಮಗಳನ್ನು ನಾವು ನೋಡಿಸ್ತಾ ಇದ್ದೀವಿ ಅಂತಕ್ಕಂಥದ್ದು. ಮುಂದಿನ ಪೀಳಿಗೆ ಪ್ರಾಣಿ ಪಕ್ಷಿಗಳನ್ನು ಕೂಡ ಚಿತ್ರದಲ್ಲಿ ನೋಡಬೇಕಾದಂತ ಒಂದು ಸನ್ನಿವೇಶವನ್ನು ಎಲ್ಲಿ ನಾವು ನಿರ್ಮಾಣ ಮಾಡ್ತೀವೋ ಅನ್ನೋ ರೀತಿಯಲ್ಲಿ ನಮಗೆ ಇವತ್ತು ಅಭಿಪ್ರಾಯ ಮೂಡ್ತಾ ಇದೆ ಅಂತಕ್ಕಂಥದ್ದು. ಈ ರೀತಿಯಾಗಿ ಪ್ರತಿಯೊಬ್ಬರ ಕರ್ತವ್ಯ ಏನ್ ಮಾಡಬೇಕು, ನಾವು ಗಿಡ ಮರಗಳನ್ನು ಯಥೇಚ್ಛವಾಗಿ ಬೆಳೆಸಬೇಕು, ನಾವು ಪ್ರಾಣಿ ಪಕ್ಷಿಗಳನ್ನ ಉಳಿಸಬೇಕು, ಅವು ಬದುಕಕ್ಕೂ ಕೂಡ ಬಿಡಬೇಕು ಅಂತಕ್ಕಂಥದ್ದು. ಇದ್ರ ಕಡೆ ನಾವು ಹೆಚ್ಚು ಗಮನ ಕೊಟ್ಟು ಮಣ್ಣಿನ ಫಲವತ್ತತೆಯನ್ನು ಸರ್ವತೋಮುಖವಾಗಿ ನಾವು ಅಭಿವೃದ್ಧಿ ಮಾಡಬೇಕು. ಮೇಲ್ಮಣ್ಣು ಅಂತ ಹೇಳ್ತೀವಿ, ಟಾಪ್ ಸಾಯಿಲ್. ನಾವು ನೋಡಿ, ನಾವು ಎಷ್ಟು ನಮ್ಮ ಮನುಷ್ಯ ಇದಾಗಿದೆ ಅಂದ್ರೆ, ನಾವು ಅದನ್ನ ಎಷ್ಟೋ ವರ್ಷಗಳಿಂದ ನಮ್ಮ ಹಿರಿಯರು ಮಣ್ಣಿನ ಫಲವತ್ತತೆಯನ್ನು ಕಾಪಾಡ್ಕೊಂಡ್ ಬಂದಿದ್ರು. ಆದ್ರೆ ಇವತ್ತು ನಾವೇನ್ ಮಾಡ್ತಿದೀವಿ, ಅದನ್ನೆಲ್ಲ ಒಂದು ವರ್ಷ ವರ್ಷ ವರ್ಷ ಕಳೀತಾ ಇದೀವಿ ಅಂತಕ್ಕಂಥದ್ದು. ನಾವು ಹೇಳ್ತಾ ಇದ್ವಿ, ನಾವು ಆಳವಾಗಿ ಉಳುಮೆ ಮಾಡಬೇಕು, ಹೆಚ್ಚು ಸಾವಯವ ಗೊಬ್ಬರಗಳನ್ನ ಬಳಸಬೇಕು ಅಂತಕ್ಕಂಥದ್ದು, ಆದಷ್ಟು ಉಳುಮೆಯನ್ನ ಕಡಿಮೆ ಮಾಡಬೇಕು, ಮಿನಿಮಮ್ ಟಿಲ್ಲೇಜ್ ಅಂತ ಹೇಳ್ತೀವಿ, ಜೀರೋ ಟಿಲ್ಲೇಜ್, ಅದು ಶೂನ್ಯ ಬೇಸಾಯ ಅಂತೇಳಿ. ಇವನ್ನೆಲ್ಲವನ್ನು ಮಾಡೋದ್ರಿಂದ ಅಟ್ಲೀಸ್ಟ್ ನಮಗೋಸ್ಕರ, ನಮ್ಮ ಪರಿಸರ ಸುತ್ತಮುತ್ತ ಇರ್ತಕ್ಕಂಥ ಎಲ್ಲರೂ ರೈತರು ಒಟ್ಟಾಗಿ ನಾವು ಒಂದು ನಿರ್ಣಯ ತಗೊಂಡು ಆದಷ್ಟು ನಾವು ಈ ಒಂದು ಮಣ್ಣಿನ ಉಳಿವಾಗಿ ಹೋರಾಟ ಮಾಡಬೇಕು ಅಂತಕ್ಕಂಥದ್ದು. ಮನುಷ್ಯನಿಗೆ ತುಂಬಾ ಆಸೆ ಅಲ್ಲ, ಬರೀ ಅತಿ ಆಸೆ ಆಗಿಬಿಟ್ಟಿದೆ. ಈ ಅತಿ ಆಸೆಗೆ ನಾವು ಪರಿಸರವನ್ನು ಬಲಿ ಕೊಡ್ತಾ ಇದೀವಿ ಅಂತಕ್ಕಂಥದ್ದು. ಮನುಷ್ಯ ತಾನಾಗೆ ತಾನು ತನ್ನ ಕೆಡ್ಡವನ್ನ ತೋಡ್ಕೊಂತ ಇದ್ದಾನೆ. ಸೊ ಇದೆಲ್ಲ ಕೂಡ ನಾವು ನೋಡಿಕೊಂಡು ಸಮಗ್ರವಾಗಿ ನಾವು ಕೃಷಿಯನ್ನ ಮಾಡಿ ಸಮಗ್ರ ಕೃಷಿ ಪದ್ಧತಿಯನ್ನ ಅಳವಡಿಸಿಕೊಂಡು ನಾವು ಸಂಪೂರ್ಣವಾಗಿ ಈ ಒಂದು ಮಣ್ಣಿನ ಸರ್ವತೋಮುಖವಾಗಿ ನಾವು ಅಭಿವೃದ್ಧಿ ಮಾಡಿದ್ದಾದಲ್ಲಿ ನಮ್ಮ ಮುಂದಿನ ಒಂದು ಪೀಳಿಗೆ ಉಳಿಯಕ್ಕೆ ಸಾಧ್ಯ ಅಂತಕ್ಕಂಥದ್ದನ್ನ ಇವತ್ತು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅಂತ ಬರ ಇರ್ಬೋದು, ಬರಡಿರ್ಬೋದು, ಇದನ್ನ ನಾವು ಕಡಿಮೆ ಮಾಡಬೇಕು ಅಂತ ಹೇಳಿ ಸಣ್ಣ ಸಣ್ಣ ಪ್ರಯತ್ನ ಮಾಡಿದ್ರೆ ಆಗುದಿಲ್ಲ. ಇದೊಂದು ಹೋರಾಟದ ಉಪಾದಿಯಲ್ಲಿ ಆಗ್ತಕ್ಕಂಥದ್ದು. ಪ್ರತಿಯೊಬ್ಬರು ಕೂಡ ಇದಕ್ಕೆ ಕೈ ಜೋಡಿಸಬೇಕು. ನಮ್ಮ ಮಣ್ಣು, ನಮ್ಮ ಭೂಮಿ, ನಮ್ಮ ಗಾಳಿ, ನಮ್ಮ ನೀರು, ಇವೆಲ್ಲವೂ ಕೂಡ ನಮಗೆ ಮತ್ತೆ ನಮ್ಮ ಮುಂದಿನ ಪೀಳಿಗೆಗೆ ಶುಚಿಯಾಗಿ ಉಳಿಬೇಕು ಅಂತ ಹೇಳಿದ್ರೆ ನಾವು ಹೋರಾಟದ ಉಪಾದಿಯಲ್ಲಿ ಇದನ್ನ ಕೈಗೆತ್ತಿಕೊಂಡು ಖಂಡಿತವಾಗಿಯೂ ಎಲ್ಲರೂ ಕೂಡ ತಪ್ಪದೆ ಪರಿಪಾಲಿಸಿ ಜಯವನ್ನ ಸಾಧಿಸಬೇಕು ಅನ್ನುವಂಥದ್ದು. ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ನಿಮ್ಮನ್ನ ಸಂಪರ್ಕ ಮಾಡುವಂತದ್ದು ಹೇಗೆ ಡಾಕ್ಟರ್? ನನ್ನ ನಂಬರ್ 9449403022 ಇನ್ನೊಮ್ಮೆ ಹೇಳಿ, 9449403022 ಡಾಕ್ಟರ್ ಚನ್ನಕೇಶವ ಅಂತ. ನಾನು ಸಹ ಪ್ರಾಧ್ಯಾಪಕ, ಕೃಷಿ ಮಹಾವಿದ್ಯಾಲಯ ಹಾಸನ. ದಯವಿಟ್ಟು ನನ್ನ ಸಂಪರ್ಕ ಮಾಡಿ ಏನೋ ಹೆಚ್ಚಿನ ಮಾಹಿತಿಗಾಗಿ ಕೇಳಿ ಅಂತ ಹೇಳ್ತಾ ನಾನು ಎಲ್ಲರಿಗೂ ನಮಸ್ಕಾರ. ಒಳ್ಳೆಯದು ಡಾಕ್ಟ್ರೆ. ಈ ಒಂದು ವಿಶ್ವ ಬರಡು ಮತ್ತು ಬರದ ವಿರುದ್ಧದ ಹೋರಾಟದ ದಿವಸದ ಸಂದರ್ಭದಲ್ಲಿ ಬರ ಮತ್ತೆ ಬರಡು ಯಾಕೆ ಆಗ್ತಾ ಇದೆ, ಇದನ್ನ ತಡೆಯುವಂತದ್ದು ಹೇಗೆ, ತಡೆಯಲಿಲ್ಲ ಅಂದ್ರೆ ಏನೆಲ್ಲ ಪರಿಣಾಮಗಳನ್ನ ಎದುರಿಸಬೇಕು, ಮತ್ತೆ ತಡೆದ್ರೆ ನಾವು ಹೇಗೆ ನೆಮ್ಮದಿಯಿಂದ ಬದುಕನ್ನ ಕಟ್ಟಿಕೊಳ್ಳಬಹುದು ಅನ್ನುವಂತ ವಿಚಾರಗಳನ್ನ ವಿವರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ತಾವು ತಿಳಿಸಿಕೊಟ್ರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. हर जोखिम से निकल कर फसल आए सुरक्षित हो जाए फसल बीमा से हर किसान अब आत्मनिर्भर हो जाए संकट के समय प्रधानमंत्री फसल बीमा योजना किसानों के लिए वरदान है अब सूखा पड़े या बाढ़ आ जाए कोई डर नहीं अब ओले पड़े या कीट पतंगे फसल खा जाए कोई फिक्र नहीं प्रधानमंत्री फसल बीमा बुआई से फसल कटाई तक हर जोखिम का दावा न्यूनतम प्रीमियम पर अधिकतम भुगतान का वादा योजना से हर साल जुड़ रहे हैं 5 करोड़ से ज्यादा किसान अब आपकी है बारी नजदीकी कृषि कार्यालय सहकारी समिति बैंक शाखा अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण फसल बीमा पोर्टल या फसल बीमा ऐप द्वारा भी कराया जा सकता है पंजीकरण प्रधानमंत्री फसल बीमा योजना आपकी फसलों का संपूर्ण सुरक्षा कवच कृषि एवं किसान कल्याण मंत्रालय भारत सरकार ಬೆಂಗಳೂರಿನ ಇಂದಿರಾನಗರದಲ್ಲಿರುವ ಶ್ರೀ ರಾಕುಂ ಅಂಧರ ಶಾಲೆಯಲ್ಲಿ ನರ್ಸರಿಯಿಂದ ಸ್ನಾತಕೋತ್ತರ ಎಂಎ ಪದವಿ ತರಗತಿಗಳವರೆಗೆ ಉಚಿತ ವಸತಿ ಸಹಿತ ಶಿಕ್ಷಣವನ್ನು ನೀಡಲಾಗುತ್ತಿದೆ. ಅಂಧ ಮಕ್ಕಳು, ಪೂರ್ಣ ದೃಷ್ಟಿಮಾಂದ್ಯರು, ಅಲ್ಪದೃಷ್ಟಿಮಾಂದ್ಯರು ಹಾಗೂ ಅನಾಥ ಮಕ್ಕಳಿಗೆ ಪ್ರವೇಶ ಪ್ರಾರಂಭವಾಗಿದೆ. ಪ್ರವೇಶಾತಿಯ ಸಮಯ ಬೆಳಗ್ಗೆ 9:30 to 12:00. ಭೇಟಿ ನೀಡಿ ಶ್ರೀ ರಾಕುಂ ಸ್ಕೂಲ್ ಫಾರ್ ದ ಬ್ಲೈಂಡ್, ನಂಬರ್ 421/1, ಶ್ರೀಕೃಷ್ಣ ದೇವಸ್ಥಾನದ ರಸ್ತೆ, ಇಂದಿರಾನಗರ ಫಸ್ಟ್ ಸ್ಟೇಜ್, ಬೆಂಗಳೂರು. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ 0802525215253 2521-5253. ಟೂ ಫೈವ್ ಟೂ ಒನ್ ಫೈವ್ ಟೂ ಫೈವ್ ತ್ರೀ ಇದುವರೆಗೂ ಕಿಸಾನ್ ವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಈಗ ಹವಾಮಾನ ವರದಿ. ಹವಾಮಾನ ಇಲಾಖೆಯ ಸ್ಥಳೀಯ ಹವಾಮುನ್ಸೂಚನೆಯಂತೆ ಹಾಸನ ಜಿಲ್ಲೆಯಾದ್ಯಂತ ಭಾಗಶಃ ಮೋಡ ಕವಿದ ವಾತಾವರಣವಿರಲಿದ್ದು ಒಂದೆರಡು ಬಾರಿ ಮಳೆ ಅಥವಾ ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ. ದಿನದ ಗರಿಷ್ಠ ತಾಪಮಾನ 32 ಡಿಗ್ರಿ ಸೆಲ್ಸಿಯಸ್ ಹಾಗೂ ಕನಿಷ್ಠ 17 ಡಿಗ್ರಿ ಸೆಲ್ಸಿಯಸ್ ಇರಲಿದೆ. ಹವಾಮಾನ ವರದಿ ಕೇಳಿದಿರಿ. ಕಂಪನಾಂಕ 102.2 ಮೆಗಾಹರ್ಟ್ಸ್ಗಳಲ್ಲಿ ಇದು ಆಕಾಶವಾಣಿಯ ಹಾಸನ ಎಫ್ಎಂ ಕೇಂದ್ರ. ಈಗ ನಿಲಯದಿಂದ ಈ ಸಂಜೆ ಹಾಗೂ ನಾಳಿನ ಪ್ರಸಾರದಲ್ಲಿ ಬಿತ್ತರಗೊಳ್ಳುವ ಕಾರ್ಯಕ್ರಮಗಳ ವಿವರಣೆಗಳು. ಇನ್ನು ಮುಂದೆ 6:20 ಭಕ್ತಿಗೀತೆಗಳ ಕಾರ್ಯಕ್ರಮ ಗೀತಸುಧಾ, 6:30 ಬೆಂಗಳೂರು ಕೇಂದ್ರದಿಂದ ಅವಲೋಕನ, 6:51 ಅಂತ್ಯಾಕ್ಷರಿ ನೇರ ಫೋನ್ ಇನ್ ಕಾರ್ಯಕ್ರಮ, 7:45 ಚಿತ್ರಗೀತೆಗಳು, 9:00 ಯುವವಾಣಿಯಲ್ಲಿ ಧೃತಿ ಭಟ್ ಅವರಿಂದ ಕೆಲವು ಗೀತೆಗಳು, ನಂತರ ಹೆಚ್ವಿ ಚಂದನ ಅವರಿಂದ ಉದ್ಯೋಗ ವಾರ್ತೆ. 9:30 ಬೆಂಗಳೂರು ಕೇಂದ್ರದಿಂದ ಜನಪದ ಕಲೆಗಳನ್ನಾಧರಿಸಿದ ವಿಶೇಷ ಕಾರ್ಯಕ್ರಮ ಜನಪದ ವೈವಿಧ್ಯ, ಪ್ರಸ್ತುತಿ ಆರ್ ಬಸವರಾಜು. 10:00 ನಮ್ಮ ನಿಲಯದಿಂದ ಭಾವನ ಅಂತರಾಳದ ಹೋಬನ, ಪ್ರಸ್ತುತಿ ಹೆಚ್ಎಸ್ ಚಂದ್ರಮ್ಮ. 10:30 ಹಿಂದಿ ಚಿತ್ರಗೀತೆಗಳ ಪ್ರಸಾರ. ಕೇಳುಗರೆ, ನಾಳಿನ ಬೆಳಕಿನ ಪ್ರಸಾರದಲ್ಲಿ 6:05 ಬೆಂಗಳೂರು ಕೇಂದ್ರದಿಂದ ಚಿಂತನ, ನಂತರ 6:20 ಭಕ್ತಿಗೀತೆಗಳ ಕಾರ್ಯಕ್ರಮ ಸ್ತುತಿ ಮಲ್ಲಿಕ, 6:50 ಕಾರ್ಯಕ್ರಮ ರೈತರಿಗೆ ಸಲಹೆ, 7:15 ಬೆಂಗಳೂರು ಕೇಂದ್ರದಿಂದ ಪ್ರಾಯೋಜಿತ ಕಾರ್ಯಕ್ರಮ ತ್ಯಾಜ್ಯ ನಿಭಾಯಿಸುವ ರೀತಿ ಮನೆ ಬಾಗಿಲಿಗೆ ಸಮಗ್ರ ಮಾಹಿತಿ, ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಬೆಂಗಳೂರು. 7:25